ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹರಳು ಬೆಳೆಯ ತಳಿಗಳು ಮತ್ತು ಬೇಸಾಯ ಕ್ರಮ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹರಳು ಯೋಜನೆ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 ಕೃಷಿರಂಗದಲ್ಲಿ ಈಗ ಕೃಷಿ ಮಾಹಿತಿ. ಹಿಪ್ಪನೇರಳೆ ಎಲೆಗಳಿಗೆ ತಗುಲುವಂತ ರೋಗಗಳು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಹಿಪ್ಪನೇರಳೆ ಸೊಪ್ಪಿನ ಇಳುವರಿಯಲ್ಲಿ 10-15% ಕಡಿಮೆ ಆಗುತ್ತೆ. ಅವುಗಳಲ್ಲಿ ಮುಖ್ಯವಾದಂಥವುಗಳು ಅಂದರೆ ಎಲೆ ಚುಕ್ಕೆ ರೋಗ, ಎಲೆ ತುಕ್ಕು ರೋಗ ಮತ್ತು ಬೂದಿ ರೋಗ. ಈ ರೋಗಗಳು ಹಿಪ್ಪನೇರಳೆ ಸೊಪ್ಪಿನ ಗುಣಮಟ್ಟವನ್ನು ಕಡಿಮೆ ಮಾಡ್ತವೆ. ಇದರಿಂದ ರೇಷ್ಮೆ ಹುಳುಗಳ ಬೆಳವಣಿಗೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜೊತೆಗೆ ಈ ಹಿಪ್ಪನೇರಳೆ ಎಲೆಗಳಿಗೆ ಬರುವಂಥ ರೋಗಗಳು ಈ ಎಲೆಯಲ್ಲಿರುವಂಥ ಪ್ರೋಟೀನು, ಸಕ್ಕರೆ ಅಂಶ, ಪತ್ರಹರಿತ್ತು, ತೇವಾಂಶಗಳನ್ನು ಕಡಿಮೆಗೊಳಿಸೋದ್ರಿಂದ ಎಲೆಗಳ ಪೌಷ್ಟಿಕ ಮೌಲ್ಯ ಕುಗ್ಗುತ್ತೆ. ಆದ್ದರಿಂದ ಈ ಹಿಪ್ಪನೇರಳೆ ಎಲೆಗಳಿಗೆ ಬರುವಂಥ ರೋಗಗಳನ್ನು ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡಬೇಕಾಗತ್ತೆ. ಇದರಿಂದ ರೇಷ್ಮೆ ಹುಳು ಸಾಕಾಣಿಕೆ ಕೂಡ ಯಶಸ್ವಿಯಾಗತ್ತೆ. ಮುಖ್ಯವಾಗಿ ಈ ಹಿಪ್ಪನೇರಳೆಗೆ ಬರುವಂಥ ಎಲೆ ಚುಕ್ಕೆ ರೋಗದಲ್ಲಿ ಕಂದು ಬಣ್ಣದ ಸಣ್ಣ ಸಣ್ಣ ಚುಕ್ಕೆಗಳು ಎಲೆಯ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ತವೆ. ಈ ಸಣ್ಣ ಸಣ್ಣ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ರಂಧ್ರಗಳಾಗ್ತವೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ರೋಗದ ತೀವ್ರತೆ ಜಾಸ್ತಿ ಆದಾಗ ಉದುರೋಗ್ತವೆ. ಮುಖ್ಯವಾಗಿ ನಾವು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹಿಪ್ಪನೇರಳೆ ತೋಟವನ್ನು ಕಟಾವು ಮಾಡಿದ 35-40 ದಿನಗಳ ನಂತರ ಇದು ಕಾಣಿಸ್ಕೊಳ್ಳುತ್ತೆ. 10-12% ಇಳುವರಿಯಲ್ಲಿ ಇಳಿಕೆಯನ್ನು ನಾವು ಕಾಣಬಹುದು. ಇನ್ನು ಎಲೆ ಚುಕ್ಕೆ ರೋಗದ ನಿಯಂತ್ರಣಕ್ಕೆ ನಾವು ಕಾರ್ಬನ್ಡೈಸಿಮ್ 50% WPಯನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿಕೊಂಡು ಆ ದ್ರಾವಣವನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ರೀತಿ ಒಂದು ಕಾರ್ಬನ್ಡೈಸಿಮ್ ಸಿಂಪರಣೆ ಕೊಟ್ಟ 1 ವಾರದ ನಂತರ ನಾವು ಈ ಹಿಪ್ಪನೇರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಬಳಸ್ಕೋಬಹುದು. ಮತ್ತೊಂದು ರೋಗ ಎಲೆ ತುಕ್ಕು ರೋಗ. ಮುಖ್ಯವಾಗಿ ಈ ಎಲೆ ತುಕ್ಕು ರೋಗದ ಲಕ್ಷಣಗಳು ಅಂದರೆ ಎಲೆಯ ಕೆಳಭಾಗದಲ್ಲಿ ಸಣ್ಣ ಸಣ್ಣ ಸೂಜಿ ಮೊನೆಯಾಕಾರದ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ರೋಗದ ತೀವ್ರತೆ ಜಾಸ್ತಿ ಆದಾಗ ಅವು ಉದುರೋಗ್ತವೆ. ಈ ರೋಗ ಮುಖ್ಯವಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಾವು ಹಿಪ್ಪನೇರಳೆಯನ್ನು ಕಟಾವು ಮಾಡಿದ 40-45 ದಿನದ ನಂತರ ಕಾಣಿಸ್ಕೊಳ್ಳುತ್ತೆ. 70ನೇ ದಿನಕ್ಕೆ ರೋಗದ ತೀವ್ರತೆ ಜಾಸ್ತಿಯಾಗಿ 10-12% ಹಿಪ್ಪನೇರಳೆ ಸೊಪ್ಪಿನ ಇಳುವರಿಯಲ್ಲಿ ನಷ್ಟವನ್ನು ನಾವು ಕಾಣಬಹುದು. ಈ ಒಂದು ಎಲೆ ತುಕ್ಕು ರೋಗದ ನಿರ್ವಹಣೆಗೆ ನಾವು ಮುಖ್ಯವಾಗಿ ಕ್ಲೋರೋಥ್ಯಾಲೋನಿಲ್ ಎನ್ನುವಂಥ ಒಂದು ಶಿಲೀಂದ್ರನಾಶಕ, ಇದು 75% WPಯಲ್ಲಿ ಲಭ್ಯವಾಗುತ್ತೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಮಾಡಬಹುದು. ಮುಖ್ಯವಾಗಿ ಈ ಕ್ಲೋರೋಥ್ಯಾಲೋನಿಲ್ ಸಿಂಪರಣೆಯನ್ನು ಕೊಟ್ಟ 15 ದಿನಗಳ ನಂತರ ಆ ಒಂದು ಹಿಪ್ಪನೇರಳೆ ಸೊಪ್ಪನ್ನು ನಾವು ಈ ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಬಳಸ್ಕೋಬಹುದು. ಮತ್ತೊಂದು ರೋಗ ಬೂದಿ ರೋಗ. ಇದು ಹಿಪ್ಪನೇರಳೆಯ ಎಲೆಯ ಕೆಳಭಾಗದಲ್ಲಿ ಬೂದಿ ಸಿಂಪರಣೆ ಮಾಡದಂತೆ ಮುಖ್ಯವಾಗಿ ನಮಗೆ ಗೋಚರಿಸುತ್ತೆ. ಈ ರೀತಿ ಬೂದಿ ಸಿಂಪರಣೆ ಮಾಡದಂತೆ ಕಾಣುವಂಥ ಮಚ್ಚೆಗಳು, ಹಾಗೆಯೇ ಅದಕ್ಕೆ ಅನುಗುಣವಾಗಿ ಮೇಲ್ಭಾಗದಲ್ಲಿ ಹಸಿರು ಬಣ್ಣವನ್ನು ಆ ಎಲೆಗಳು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗ್ತವೆ. ರೋಗದ ತೀವ್ರತೆ ಹೆಚ್ಚಾದಾಗ ಬೂದಿಯಂತಿರುವ ಕೆಳಭಾಗದ ಚುಕ್ಕೆಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಕೊನೆಯಲ್ಲಿ ಎಲೆಗಳು ಒರಟಾಗಿ ಪೌಷ್ಟಿಕಾಂಶವನ್ನು ಕಳ್ಕೊಳ್ತವೆ. ಮುಖ್ಯವಾಗಿ ನಾವು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ಹಿಪ್ಪನೇರಳೆ ತೋಟವನ್ನು ಕಟಾವು ಮಾಡಿದ 40-45 ದಿನಗಳ ನಂತರ ಇದು ಕಾಣಿಸ್ಕೊಳ್ಳುತ್ತೆ. 70ನೇ ದಿನಕ್ಕೆ ಈ ಒಂದು ಬೂದಿ ರೋಗದ ತೀವ್ರತೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ನಾವು 5-10% ಇಳುವರಿಯಲ್ಲಿ ನಷ್ಟವನ್ನು ಕಾಣಬಹುದು. ಈ ಬೂದಿ ರೋಗದ ನಿರ್ವಹಣೆಗಾಗಿ ನಾವು ಮುಖ್ಯವಾಗಿ ಡೈನೋಕ್ಯಾಪ್ ಎನ್ನುವಂಥ ಒಂದು ಶಿಲೀಂದ್ರನಾಶಕವನ್ನು ಬಳಸ್ಕೋಬಹುದು. ಇದು 30% ECಯಲ್ಲಿ ನಮಗೆ ಲಭ್ಯವಿರುತ್ತೆ. ಇದನ್ನು ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ಸಿಂಪರಣೆಯನ್ನು ಎಲೆಗಳಿಗೆ ಮಾಡಬೇಕಾಗತ್ತೆ. ಈ ರೀತಿ ಸಿಂಪರಣೆ ಮಾಡಿದ 10 ದಿನಗಳ ನಂತರ ನಾವು ಹಿಪ್ಪನೇರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಬಳಸ್ಕೋಬಹುದು. ಮತ್ತೊಂದು ಮುಖ್ಯವಾದ ರೋಗ ಅಂದರೆ ಈ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ಬೆಂಕಿ ರೋಗ. ಮುಖ್ಯವಾಗಿ ಎಲೆಯ ಕೆಳಭಾಗದಲ್ಲಿ, ಹಾಗೆಯೇ ಚಿಗುರುಗಳ ತುದಿಯಲ್ಲಿ ಹಲವಾರು ಕಪ್ಪಾದ ಕಂದು ಬಣ್ಣದ ನೀರು ತಗಲದಂತೆ ಕಾಣುವಂತಹ ಕಲೆಗಳು ಕಾಣಿಸಿಕೊಳ್ತವೆ. ಆ ನಂತರ ಈ ಹಿಪ್ಪುನೇರಳೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತವೆ. ಮುಖ್ಯವಾಗಿ ಈ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಬೆಂಕಿ ರೋಗ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಮುಖ್ಯವಾಗಿ ಈ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ಬೆಂಕಿ ರೋಗದ ನಿಯಂತ್ರಣಕ್ಕಾಗಿ 0.01% ಸ್ಟ್ರೆಪ್ಟೋಮೈಸಿನ್ ಅಥವಾ 0.02% ಡೈಥೆನಿಮ್ 45 ದ್ರಾವಣವನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಈ ರೀತಿ ಒಂದು ಸಿಂಪರಣೆ ಕೊಟ್ಟ 10 ದಿನಗಳ ನಂತರ ಈ ಸೊಪ್ಪನ್ನು ನಾವು ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಬಳಸ್ಕೋಬಹುದು. ಇನ್ನು ಶಿಲೀಂಧ್ರದಿಂದ ಉಂಟಾಗುವಂಥ ಬೆಂಕಿ ರೋಗ ಕೂಡ ಈ ಹಿಪ್ಪುನೇರಳೆ ಬೆಳೆಯನ್ನು ಕಾಡುತ್ತೆ. ಮುಖ್ಯವಾದ ಲಕ್ಷಣಗಳು ಅಂದರೆ ಎಲೆಗಳು ತುದಿ ಅಥವಾ ಅಂಚಿನ ಕಡೆಯಿಂದ ಹಳದಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ತೀವ್ರತೆ ಹೆಚ್ಚಾದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಅಕಾಲಿಕವಾಗಿ ಉದುರುತ್ತವೆ. ಮುಖ್ಯವಾಗಿ ಇದು ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಕಂಡುಬರುತ್ತೆ. ಈ ಒಂದು ಶಿಲೀಂಧ್ರದಿಂದ ಉಂಟಾಗುವಂಥ ಬೆಂಕಿ ರೋಗದ ನಿಯಂತ್ರಣಕ್ಕಾಗಿ 0.02% ಡೈಥೆನಿಮ್ 45 ದ್ರಾವಣವನ್ನು ಈ ಹಿಪ್ಪುನೇರಳೆ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಈ ರೀತಿ ಸಿಂಪರಣೆ ಕೊಟ್ಟ 10 ದಿನಗಳ ನಂತರ ನಾವು ಈ ಹಿಪ್ಪುನೇರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಬಳಸ್ಕೋಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿ ಕೇಳಿದ್ರಿ. ಕೃಷಿ ರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್, ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು. 7:45 ಬುದ್ಧ ತೋರಿದ ಬೆಳಕು ದಮ್ಮಪದ, ಮಾತನಾಡುತ್ತಾರೆ ವೀರ ಹನುಮಾನ್, ರಾಯಚೂರು ಕೇಂದ್ರದ ಕೊಡುಗೆ. 9:05 ಉರ್ದು ಕಾರ್ಯಕ್ರಮ, ಸಮೀರಾ ಹೈದರ್ ಅವರಿಂದ ಸಣ್ಣ ಕಥೆಯಿದೆ. ನಂತರ ಆಲಿಯಾ ನಸ್ರೀನ್ ಅವರಿಂದ ಭಾಷಣ, ಬಚ್ಚೋಂ ಕಿ ತರ್ಬಿಯತ್ ಮೇ ವಾಲ್ದೇನ್ ಕಾ ಕಿರ್ದಾರ್. ಇದರ ಬಳಿಕ ಕಲಮೆ ಶಾಯರ್ ಚಾಂದ್ ಹುಸೇನಿ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ ಉರ್ದು ಕಾರ್ಯಕ್ರಮ. 9:30 ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸರಣಿ ಕಾರ್ಯಕ್ರಮದಲ್ಲಿ ಹಲಗಲಿಯ ಬೇಡರು, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಕೆಎಸ್ ಪಾಟೀಲ್. ಅಂಕೋಲದಲ್ಲಿ ಜರುಗಿದ ಉಪ್ಪಿನ ಸತ್ಯಾಗ್ರಹ ಕುರಿತು ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಅವರ ಭಾಷಣದ ಧ್ವನಿ.